ಫಾರೆಕ್ಸ್ ಟ್ರೇಡಿಂಗ್ ಈಗ ಒಂದು ಟ್ರೇಡ್ ನಲ್ಲಿ ಸಿಕ್ಸರ್ ಏ ಸಿಕ್ಕೊಂಡ ಪ್ರಸಿದ್ಧ ಮೊದಲು ಸೇಫ್ಟಿ ಇಲ್ಲಾಂದ್ರೆ ಕ್ಲೀನ್ ಬೋಲ್ಡ್ ಅನ್ಆಥರೈಸ್ಡ್ ಪ್ಲಾಟ್ಫಾರ್ಮ್ಸ್ ನಲ್ಲಿ ಫಾರೆಕ್ಸ್ ಟ್ರೇಡಿಂಗ್ ಅಂದ್ರೆ ನಷ್ಟ ಮೋಸ ಅಥವಾ ಕಾನೂನು ಕ್ರಮದ ಭಯ ಅಂದ್ರೆ ನಷ್ಟದ ಹ್ಯಾಟ್ರಿಕ್ ಅದಕ್ಕೆ RBI ವೆಬ್ಸೈಟ್ಗೆ ಹೋಗಿ ಆಥರೈಸ್ ಲಿಸ್ಟ್ ತಿಳ್ಕೊಳ್ಳಿ RBI ಹೇಳುತ್ತೆ ಜಾಣರಾಗಿರಿ ಜಾಗರೂಕರಾಗಿರಿ ಕೆಳಗರೆ ಇದು ಆಕಾಶವಾಣಿ ಮೈಸೂರು FM 100.6 ಈಗ ಸಮಯ ಸರಿಯಾಗಿ 6:51 ಈಗ ಕೇಳಿ ಕಾರ್ಯಕ್ರಮ ಕೃಷಿ ರಂಗ ಮೈಸೂರು ಆಕಾಶವಾಣಿ ಕೇಂದ್ರದ ಸಮಸ್ತ ರೈತ ಕೇಳುಗರಿಗೆ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಬಾಂಧವರೇ, ಕಾಫಿ, ಅಡಿಕೆ, ಮಾವು, ದಾಳಿಂಬೆ, ದ್ರಾಕ್ಷಿ ಬೆಳೆಗಳಲ್ಲಿ 2 ತಿಂಗಳಿಗೊಮ್ಮೆ ನ್ಯಾನೋ ಯೂರಿಯಾ, ನ್ಯಾನೋ DAP ಸಿಂಪಡಿಸಬೇಕು. ಹೂ ಬಿಡುವ ಮುನ್ನ ಮತ್ತು ಕಾಯಿ ಕಟ್ಟಿದ ನಂತರ ತಪ್ಪದೆ ನ್ಯಾನೋ DAP ಸಿಂಪಡಿಸಿ. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ರೈತ ಸ್ನೇಹಿತರಿಗೆಲ್ಲ ಮತ್ತೊಮ್ಮೆ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೆಳಗರೆ ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ತೋರಣ ಹೂರಣ ಕೇಳಲಿದ್ದೀರಿ. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ, ಆರ್ ಲೋಕೇಶ್ವರಿ ಹಾಗೂ ಡಾಕ್ಟರ್ ಮೈಸೂರು ಉಮೇಶ್. ನಂತರ ಕೃಷಿ ಲೋಕ, ಅನಂತರ ಕೃಷಿ ದರ್ಪಣ. ವಾರದ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ ಪ್ರಸ್ತುತಿ ಆರ್ ಲೋಕೇಶ್ವರಿ. ಈಗ ಕೇಳೋಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ತೋರಣ ಹೂರಣ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಜಯಣ್ಣ. ಹೇಳಪ್ಪ ಚಂದ್ರಣ್ಣ. ಮೊನ್ನೆ ಕಮಲಕ್ಕನ ಮನೆ ದಿಕ್ಕ ಹೋಗಿದ್ಯಾ ನೀನು? ಇಲ್ಲ. ಏನ್ ವಿಚಾರ? ಇಲ್ಲ. ಯಾಕಪ್ಪ? ಅಲ್ಲ, ಸಂದಾಯ್ತು ಅಂತಂದ್ರೆ ಅವ್ರ ಮನೆ ಮುಂದೆ ಪಡ್ಸಲಲ್ಲಿ ಕುಂತ್ಕೊಂಡು ಪ್ರಸಂಗ ಹೇಳಮ್ಮ ನೀನು. ಹೋಗಿಲ್ಲ ಅಂತ ಹೇಳ್ತಿದ್ದೆಲ್ಲ, ಯಾಕ ವಿಚಾರ ಏನ್ ಹೇಳು ಅಂತ ಕೇಳ್ತೀನಿ. ವಿಚಾರವ? ನನಗ ಬಲು ಆಶ್ಚರ್ಯ ಆಯ್ತದ ಕಯ್ಯ. ಅಲ್ಲ, ನಮ್ಮ ಜಯಣ್ಣನ್ನೇ ಕರೀತೆ, ನಮ್ ಕಮಲಕ್ಕ ಅದ್ ಹೆಂಗ ಹಬ್ಬ ಮಾಡುದು ಅಂತ. ಕಮಲಕ್ಕ ಏನ್ ಹಬ್ಬ ಮಾಡ್ದೇವ? ಬಸವ ಜಯಂತಿ ಹೇಳ್ತಾವ್ನೆ ಕಣ್ಣಣ್ಣ, ನೀವ್ ಊರಲ್ಲಿ ಇರ್ಲಿಲ್ಲ ಅಲ್ವೇ? ಊರ್ನಾಗ ಇರ್ಲಿಲ್ಲ. ಈಗ ನೆಪ್ಪ ಆಯ್ತದ ನೋಡಿ, ಹೇಳಿದ್ದೆಲ್ಲಪ್ಪ ನೀನು ಕಳೆದ ವಾರ ಕೇರಳ ಪ್ರವಾಸ ಹೋಗಿದ್ದೆ. ಒಳ್ಳೆ ತಂಪಾಗಿರೋ ಹೊತ್ತಲ್ಲಿ ಇಲ್ಲೇ ಉರ್ ಬಿಸಿಲ ತಡ್ಕೊಳಕ್ ಆಯ್ತಾ ಇಲ್ಲ. ಅದ್ಯಾಕಪ್ಪ ಕೇರಳಕ್ ಹೋಗಿದ್ದೆ? ಅಣ್ಣ, ಕೇರಳದಿಂದಲೇ ಅಲ್ವಾ ಮುಂಗಾರು ಮಾರತ ಬರೋದು. ಹೆಂಗ್ ಬಂದದ್ದು ಅಂತ ನೋಡ್ಕೊಂಡ್ ಬರಕ್ ಹೋಗಿದ್ದೆ. ಬತ್ತದೋ ಇಲ್ವೋ ಅಂತ ಕಂಡದಪ್ಪ. ಸುಮ್ ಕಂದೆ ಅದು ಹೇಳ್ತಾರಲ್ಲ, ಅದಕ್ಕ ಈ ವೈನಾಡು ಆ ಕಡೆ ಎಲ್ಲ ಹೋಗ್ ಬರುಮ ಅಂತ ಹೋದೆ. ಟ್ರಿಪ್ಪು ಯಾರ ಒಬ್ರು ಸ್ವಾಮಿ ಕೇರಳಕ್ ಬಂದಿದ್ದೀರಿ, ಶಂಕರಾಚಾರ್ಯರದ್ದು ಏನು ಜನ್ಮಸ್ಥಳ ಅದೇ ಇಲ್ಲಿ, ಅಲ್ಲಿಗೆ ಹೋಗ್ ಬನ್ನಿ ಅಂತಂದ್ರ ಅದಕ್ಕೂ ಹೋಗ್ ಬಂದ್ಬಿಡುಮ ಅಂತ ಅದಕ್ಕೂ ಹೋಗಿದ್ದೆ ಕಣ. ಬುಡಪ್ಪ ನಿನ್ ಜೀವನ ಪಾವನ ಆಯ್ತು ಕಣ, ಎಂತೆಂತ ಜಾಗ ನೋಡ್ಕೊಂಡ್ ಬಂದಿದೆಯಪ್ಪ ನೀನು. ಅಲ್ಲ ಕಣ, ನಮ್ಮನ್ ಕರ್ದಿದ್ರೆ ನಾವೇನ್ ಬರಲ್ಲ ಅಂತಿದ್ಮ. ನಾನು ಅಲ್ಗ್ ಹೋಗ್ಬೇಕು ಅಂತ ಹೋಗ್ನಿಲ್ಲ, ಬ್ಯಾರೆ ಕಡೆ ಇನ್ನೇನೋ ಕೆಲ್ಸ ಇತ್ತು ಅಂತ ಹೋದೆ. ಅಲ್ಲಿ ಬಿದ್ರ ಬಿದ್ರ ಬೆಳೆಯೋದು ಒಂದ್ ಸಂಸ್ಥೆ ಅದೆ. ಓಹೋ, ವೈನಾಡ್ತಾವ ಅದು ಉರು ಅಂತ. ಉರು? ಅಲ್ಲಿ ಬಿದಿರು ಸಂಶೋಧನಾ ಸಂಸ್ಥೆ ಅದೇ. ಆಮ್ಯಾಕೆ ಸ್ವಾಮಿನಾಥನ್ ಅಂತ ವಿಜ್ಞಾನಿಗಳು ಅಲಕಯ್ಯ ಭಾರತ ರತ್ನ ಪ್ರಶಸ್ತಿ ತೀರ್ಕೋಬಿಟ್ರಲ್ಲ ಅವ್ರ ಹೆಸರದು ಒಂದು ಸಂಶೋಧನಾ ಸಂಸ್ಥೆ ಅದ. ಅಲ್ಲಿ ಅವರು ಈ ಪ್ರಪಂಚದಿಂದ ಮರೆ ಆಗಿರೋವು ಮತ್ತೆ ಬೋ ಕಷ್ಟದಾಗಿರೋವಂತಹ ಸಸ್ಯಗಳನ್ನೆಲ್ಲ ಅಲ್ಲಿ ಸಂರಕ್ಷಣೆ ಮಾಡವ್ರೆ. ರೈತರುಗಳು ಹೋಗಿ ತಿಳ್ಕೋಬೇಕಪ್ಪ ಅಂತ ಒಳ್ಳೊಳ್ಳೆ ಜಾಗಕ್ಕೆ ಹೋಗಿದೆ. ಈಗ ಒಂದ್ ಕಿತ ನೋಡ್ಕ ಬಂದ್ಮೇಲೆ ಮುಂದಿನ ಕಿತ ನಾನೇ ಕರ್ಕೊ ಹೋಗ್ಬೋದಲ್ವೇ, ದಾರಿ ನೋಡ್ಕೊ ಬಂದಿದೆ. ನನ್ನ ಯಾರೋ ಕರ್ಕೊ ಹೋದ್ರು ಹಂಗೆ ನಾನು ಅನ್ಕಂಡೆ ಬಂದೆ ಕಮಲಕ್ಕನ್ನ ಚಂದ್ರನನ್ನ ಕರ್ಕ ಬರ್ಬೇಕು ಅಂತ. ಇಲ್ಲಪ್ಪ, ಈ ಕಿರ್ಬೆಳ್ಳಿಂದ ಆನೆಕಾಲಿನ ಗಾತ್ರದವರೆಗೂ ಬಿದಿರು ಮಡ್ಗೋರು ಕಣ್ಣ ಅಲ್ಲಿ. ನೀವ್ ಬರೀ ಕೇಳೋದ್ರಾಗೆ ಇರ್ತೀನಿ ಯಾವಾಗ್ಲೂ. ಹೋದವ್ರೆಲ್ಲ ನನ್ ಕಿತ್ಕೊಂಡ್ ಹೋದ್ರೆ ಅಲ್ಲೇ ನುಳ್ದತ್ತು. ಇಲ್ಲಕವ್ವ ಶಾಂಪಲ್ ಅನ್ಕೊಂಡು ಒಂದ್ ತಂದು ಅಲ್ಲಿ ನೆಟ್ಗಿಟ್ ಏನಾದ್ರು ತೋರ್ಸಿದ್ರೆ ಗೊತ್ತಾಗಲ್ಲ. ಆದ್ರೆ ಕಾಲಡಿದು ಬೋ ಇಸೇಸ ಅದೆ ಕಣ್ಣ. ಏನಪ್ಪ ಮದ್ಯದಾಗೆ ಒಂದು ಸ್ತೂಪ ತರ ಮಾಡವ್ರೆ, ಅದ ಅತ್ಕ ಅತ್ಕ ಅತ್ಕ ಅತ್ಕ ಮೇಲ್ಕೋಬೇಕು. ಆ ಶಂಕರಾಚಾರ್ಯರು ಹುಟ್ಟದಾಗಿಂದ ಹಿಡಿದು ಕೊನೆವರೆಗೆ ಅವರು ಬರಿಕಾಲಲ್ಲೇ ನೋಡೋಣ. ಕೇರಳ ಎಲ್ಲಾತು, ಕಾಶ್ಮೀರ ಎಲ್ಲಾಯ್ತು, ಅಲ್ಲಿ ತನಕ ನಡ್ಕ ಹೋಗವ್ರು ಕಣ. ಅದೇನು ಅವರು ಇದೆಲ್ಲ ಇದ್ ಮಾಡಿದ್ರಂತಲ್ಲಪ್ಪ, ಆ ಶಕ್ತಿ ದೇವತೆಗಳು ಶ್ರೀಚಕ್ರ ಅದೆಲ್ಲ ಈ ಕನ್ಯಾಕುಮಾರಿಂದ ಹೇಳದಪ್ಪ ನೀನು. ಕಾಶ್ಮೀರ ಅಲ್ಲಿವರೆಗೂ ಅದೆಷ್ಟು ಐತಮ್ಮ ಆರ್ತಮ್ಮ ಏನ ಹೇಳ ಶಕ್ತಿ ದೇವತೆಗಳು ಇದ್ ಮಾಡಿದ್ರಂತಲ್ಲಪ್ಪ. ಕೇದಾರನಾಥ ಅಂತ ಹೋಯ್ತಾರಲ್ಲ ನೋಡಕ್ಕೆ, ಹೋಯ್ತಾರಲ್ಲ ನಾವು ಹೋಗಮ್ಮ ಬಿಡು. ಅಲ್ಲ ಸರಿ ಬಿಡು ಹೋಗನ, ಆದ್ರೆ ಈ ಚಾರ್ಧಾಮ್ ಯಾತ್ರೆ ಅಂತ ಹೋಗುದಿಲ್ವೇ. ಎಲ್ಲದೇ ಕೇದಾರನಾಥ ಹೆಲಿಕಾಪ್ಟರ್ ನಾಗ ಹೋಯ್ತಾರಂತ ಅಲ್ಲಿಗೆ ಹತ್ತಕ್ ಆಗುದಿಲ್ಲ ಅಂತ ನನಗ್ ಗೊತ್ತಿದ್ರೆ ಹೇಳನಿ ಎಲ್ಲದೆ ಅಂತ ನಂಗೆ ಗೊತ್ತಿಲ್ವಲ್ಲ. ಇರ್ಲಿ ಬಿಡು, ಆ ಜಾಗಕ್ಕೂ ಅವತ್ತಿನ ಕಾಲದಾಗೆ ನಡ್ಕ ಹೋಗೋರೆ ಅಂದ್ರೆ ಲೆಕ್ಕ ಹಾಕೋಣ ಯೋಗಿಗಳು ಬಿಡಪ್ಪ ಅವರೆಲ್ಲ ಸಾಮಾನ್ಯರಲ್ಲ ಇರುವಂತ ವ್ಯಕ್ತಿ. ಆಮೇಲೆ ಎಣ್ಣೆ ಇಟ್ಲೆಲ್ಲ ಆಡ್ತಾರಲ್ಲ ಸೌಂದರ್ಯ ಲಹರಿ ಅಂತ ಶಂಕರಾಚಾರ್ಯರ ಕಣವ ಬರ್ದಿರೋದು ಯಾವ್ದಪ್ಪ ಅದು ಪದ? ನನಗೆ ಗೆಪ್ತಿ ಇಲ್ಲ, ಗೆಪ್ತಿ ಇದ್ರೆ ಪೂರ್ತಿ ಹೇಳ್ಬಿಡ್ತಿದ್ದೆ. ಪೂರ್ತಿ ಬೇಡ, ಹೇಳು ಅದ ಹೆಂಗೆ ಅಂತ. ಅದ ಯಾವ್ದ ಯಾರೋ ತಿಳಿದವ್ರು ಹೇಳಿದ್ರು. ಆಮ್ಯಾಕೆ ಅಲ್ಲೋಗಿ ಅಲ್ಲಿ ಶಂಕರ ಮಠ ಅದೆ, ಶಂಕರಾಚಾರ್ಯರು ನಾನು ಸನ್ಯಾಸಿ ಆಯ್ತೀನಿ ಅಂತ ತಾಯಿಗೆ ಹೇಳಿದ್ರೆ ತಾಯಿ ಬಿಡುದಿಲ್ಲ ಅಂತೇಳಿ ಅಲ್ಲಿ ನದಿನಲ್ಲಿ ಒಂದ್ ಮೊಸಳೆಯ ಬಂದು ಕಚ್ಕೊಬಿಡ್ತಂತೆ. ಆತರ ಕಥಾ ಅತೆ ಅವರು ತಾಯಿಗೆ ಹೇಳೋದು, ನೋಡು ಈಗ ನಿನಗೆ ಒಪ್ಪಿಗೆ ಕೊಟ್ರೆ ನಾನು ಬದುಕತೀನಿ, ಇಲ್ಲಾಂದ್ರೆ ಈ ಮೊಸಳೆ ತಿನ್ಕೊಬಿಡ್ತದೆ ನನ್ನ ಅಂತ. ಆಮೇಲೆ ತಾಯಿ ಆಯ್ತಕ ಹೋಗಪ್ಪ, ನೀನು ಹುಟ್ಟಿರೋದೇ ಲೋಕ ಕಲ್ಯಾಣಕ್ಕೆ, ಆಯ್ತು ಬಿಟ್ಬಿಡ್ತೀನಿ ನಿನ್ನ ಅಂತ ಹೇಳಿದ್ದಕ್ಕೆ ಆ ಜಾಗ ಐತೆ ಕಣ್ಣ ಅಲ್ಲಿ, ಆ ನದಿನಲ್ಲಿ ಜಾಗ ಮಾಡವ್ರೆ. ಕಾಣ್ತದೆ ನೋಡ್ಬೋದು ನೀನು, ಆದ್ರೂ ಹೋಗ್ಬೋದು ಈ ಜಾಗದಲ್ಲಿ. ಶಂಕರಾಚಾರ್ಯರು ತಾಯಿಯವ್ರನ್ನ ಕೇಳಿದ್ದು, ತಾಯಿಗೆ ಅನುಕೂಲ ಆಗ್ಲಿ ಅಂತ ನದಿ ದಿಕ್ಕನೆ ಬದಲಾಯಿಸ್ಬಿಟ್ಟವ್ರು ಕಣ್ಣು, ಅದನ್ನು ತೋರಿಸ್ತಾರಲ್ಲಿ. ಅಯ್ಯ ಬೋ ಖುಷಿ ಆಯ್ತು. ಇಲ್ಲ ಒಂದ್ ಕಿತ ಹೋಗಮ್ಮ ಬಿಡಪ್ಪ ಆಯ್ತಾ. ಈಗ ಈಗ ಕಮಲಕ್ಕ ಅದೇನೇನ ಮಾಡ್ಕೊಂಡಿಲ್ಲ, ಹೊಸಿ ಹೆಚ್ಚುಗಟ್ಲೆ ಮಾಡಿದ್ಲು ಆಯ್ತಾ. ಬಸು ಜಯಂತಿ ದಿನ ನಾನು ಹೋಗಿದ್ದಕ್ಕಪ್ಪ ಹಂಗೆ ನಮ್ಮ ಊರಿನ ಗುಡಿಲುವೆ ಭಜನೆ ಮಾಡಿದ್ರು ಕಂಜಯ್ಯ ಅಣ್ಣ ಬಸವಣ್ಣವ್ರು ಅದೇನವ ವಚನಗಳನ್ನು ವಚನಗಳನ್ನ ಆಡಿದ್ರು. ಎಂ ಎಸ್ ಸುಬ್ಬಲಕ್ಷ್ಮಿ ಅವ್ರು ಆಡ್ತಾರಲ್ಲ ಹಾಡು, ಏನ ಯಾವ್ದಾದ್ರು ಎಲ್ಲರೂ ಆಡ್ತಾರ ಭಜ ಗೋವಿಂದಂ ಅಂತ ಬರ್ತದಲ್ವ. ಹೌದೌದು ಕಣ್ಣ. ಯಾರ ಬರ್ದಿರೋದು ಇವಳು? ಶಂಕರಾಚಾರ್ಯರೇ. ಹ್ಮ್ ಮತ್ತೆ ನೀನ್ ಹಾಡಿ ಹೇಳ ಅಂತಂದ್ಯಲ್ಲ ಅದಕ್ಕೆ ಗೆಪ್ತಿ ಬಂತು. ಬಸವಣ್ಣ ಅವ್ರ ಬಗ್ಗೆ ಮಾತಾಡ್ತೀರ ನೀನು ಅವಲ್ಲಿ ಎಮ್ ಎಸ್ ನನ್ ಗಾಬರಿ ಆಗಲ್ಲ ಕಣ್ಣ. ನೀ ಸೌಂದರ್ಯ ಲಹರಿ ಕೇಳ್ದಲ್ಲ ಅದಕ್ಕೆ ನೆನ್ಪಾಯ್ತು, ಅದಕ್ಕೆ ಹೇಳಿದ್ ಮಧ್ಯದಲ್ಲ ನೆನ್ಪಾಲಿಲ್ಲ ಇದು ನೆನ್ಪಾಯ್ತು ಹೇಳ್ದೆ. ಅದೇ ಬಿಡಪ್ಪ ಈಗ ಬಸವಣ್ಣವ್ರಾಗ್ಲಿ ನಮ್ ಶಂಕರಾಚಾರ್ಯರಾಗ್ಲಿ ಎಲ್ಲ ಒಂದೇ ಅಲ್ವಪ್ಪ, ಅವರೆಲ್ಲ ಲೋಕ ಕಲ್ಯಾಣಕ್ಕಲ್ವಪ್ಪ. ರಾಮಾನುಜಾಚಾರ್ಯರು ಅವ್ರೆ, ಮಧ್ವಾಚಾರ್ಯರು ಅವ್ರೆ, ಮೇಲ್ಕೋಟೆ ರಾಮಾನುಜಾಚಾರ್ಯರದ್ದು. ರಾಮಾನುಜಾಚಾರ್ಯರದು ತಮಿಳ್ನಾಡು ಪೆರಂಬೂರು ಕಯ್ಯ, ಅಲ್ಲಿಂದ ಇಲ್ಲಿ ತಗ ಬಂದವ್ರ ಕಣ್ಣು. ರಾಮಾನುಜಾಚಾರ್ಯರು ಮೇಲ್ಕೋಟೆನಾಗೂ ಇದ್ರು. ಆಮೇಲೆ ನಮ್ದು ಅಲ್ಲಿ ಪಾಂಡುಪುರ ತಾವು ಒಂದು ಕೆರೆ, ತೊಣ್ಣೂರ್ ಕೆರೆ, ಅದ ಯಾರ ಕಟ್ಸಿದ್ದು ಅಂತ ಮಾಡಿದಿ? ರಾಮಾನುಜಾಚಾರ್ಯ ಅಲ್ಲ, ರಾಮಾನುಜಾಚಾರ್ಯರು ಏಳು ಕಟ್ಸಿದ್ದು. ಏಳು ಕಟ್ಸಿ ಯಾರು ಕಟ್ಟಿರೋದು ಏಳು? ಅದೇ ಅವಸ ಹೇಳ್ಬಿಡು, ಅದ ಯಾರ? ವಿಷ್ಣುವರ್ಧನ. ಆಶ್ರಯ ಕೊಟ್ಟಿದ್ದು ರಾಮಾನುಜಾಚಾರ್ಯರಿಗೆ ಅವರೇ ಅಲ್ವೇನಪ್ಪ? ಮೇಲ್ಕೋಟೆ ಅಂತ ಪ್ರದೇಶದಾಗೆ ಅಣ್ಣ ಅವತ್ತಿನ ಕಾಲಕ್ಕೆನೆಯ ಕಲ್ಯಾಣಿಗಳ ಕಟ್ಸಿ ಚೆನ್ನಾಗದಲ್ವ. ಕಲ್ಯಾಣಿಗಳು ಮುಂಚೆ ಎಲ್ಲ ಯಾಕಪ್ಪ ಕಟ್ತಿದ್ರು? ಕುಡಿಯೋ ನೀರಿಗೋಸ್ಕರ. ಕುಡಿಯೋ ನೀರಿಗೆ ಈ ಬೆಟ್ಟದ ಮ್ಯಾಕೆ ಕಲ್ಯಾಣಿ ಅದೆ, ಕಲ್ಯಾಣಿ ನಂಗ್ ನೀರದೆ ಅಂದ್ರೆ ಅವ್ರ ದೂರದೃಷ್ಟಿ ಎಷ್ಟಿತ್ತು ನೀನೇ ಲೆಕ್ಕ. ಈಗ ನೀನ್ ಈ ಕಡೆಯಿಂದ ಹೋಗು, ಮೈಸೂರ್ ಕಡೆಯಿಂದ ಕೆರೆ ತೊಣ್ಣೂರ್ ಐತಲ್ಲ, ಎಷ್ಟ್ ಎತ್ತರದಾಗ ಕಾಣ್ತದೆ ಬರ್ತದೆ ಇಲ್ವಂತಲ್ಲ. ಅಲ್ಲ, ಅದು ಆ ಸುತ್ತಮುತ್ತ ಇರುವಂತಹ ಪ್ರದೇಶಗಳಿಗೆ ನೀರ ಸಿಗ್ಲಿ ಅಂತ ರಾಮಾನುಜಾಚಾರ್ಯರು ಮಾಡಿಸಿದ್ದಂತದ. ಈ ಜಾಗದಲ್ಲಿ ಕೆರೆಯ ಕಟ್ಟಿ ಯಾವತ್ತಿಗೂ ಇದು ಬಡುದಿಲ್ಲ, ಯಾವತ್ತಿಗೂ ನೀರಿಗೆ ಸಮಸ್ಯೆ ಆಗುದಿಲ್ಲ ಅಂತ. ಅಲ್ಲಿ ಫಿಲಂ ಎಲ್ಲ ತೆಗಿತಾರಂತೆ. ನಾಮ್ ಹೋದಾಗ ಒಂದ್ ಅದ್ ಯಾವ್ದೋ ನಡೀತಿತ್ತಲ್ಲಪ್ಪ ಫಿಲಮ್, ಮರ್ತ್ಬಿಟ್ಟಿ. ನಮ್ಮ ಕನ್ನಡದವ್ರೊಬ್ರು ತಮಿಳ್ನಾಡಿಗೆ ಹೋಗಿ ಬೋ ಫೇಮಸ್ ಆಗ್ಬಿಟ್ಟವ್ರಲ್ಲ, ರಜನಿಕಾಂತ್. ಅವರು ಯಾವ್ದೇ ಫಿಲಮ್ ತೆಗೆದ್ರು ಫಸ್ಟ್ ಅಲ್ಲಿ ಬತ್ತಾರಂತೆ ಕವ್ವ. ಕೆರೆ ಅಲ್ಲೊಂದು ತೆಗಿಬೇಕಂತವ್ರು ಒಟ್ನಲ್ಲಿ, ಅಲ್ಲೊಂದು ಇರ್ಬೇಕು ಒಂದು ಸೀನ್. ಅವರು ಮೈಸೂರು ಸುತ್ತಮುತ್ತ ಶೂಟಿಂಗ್ ಆಗ್ಲೇಬೇಕಂತೆ ಅವ್ರಿಗೆ. ಅದೇ ಮೇಲ್ಕೋಟೆ ಕರಿಘಟ್ಟ ಅಲ್ಲೂ ಆಯ್ತದಂತಲ್ಲ, ಎಲ್ಲಾ ಕಡೆ. ಇದು ಮೇಲ್ಕೋಟೆ ಮೇಲೆ ಒಂದ್ ಇದಲ್ಲಪ್ಪ ದಿಬ್ಬ ಕಂಬ, ಕಂಬ ಆಯ್ತಾ? ಅದ್ ಯಾವ ಕಂಬಪ್ಪ? ಏನ್ ನೆಪ್ಪಿದ ನಿನ್ಗ ಗೊತ್ತಿಲ್ಲ? ಕಂಬ ನೋಡಿದೀನಿ, ಒಂದ್ ಉದ್ಕದೆ ಇನ್ನೊಂದ್ ಅರ್ಧ ಆಗ್ಬಿಟ್ಟದೆ. ಅರ್ಧಕ್ಕದ ಆಯ್ತಾ? ಅಲ್ಲಿಯೇ ಸುಮಾರ್ ಫಿಲಂಗಳು ತೆಗೆದವ್ರೆ ಕವ. ನಮ್ ರಜನಿಕಾಂತ್ ಅಣ್ಣಂದು ಸೂಪರ್ ಸ್ಟಾರ್ ಅಲ್ವಾ? ನಮ್ಮ ವಿಷ್ಣುವರ್ಧನ್ ಅವ್ರದ್ದು ತೆಗೆದವ್ರ ಕಣ್ಣ ಅಲ್ಲಿ. ಮತ್ ಎಲ್ಲಾರದ್ದು ಐತೆ ಫಿಲಂ ಬಂದದೆ ಬಿಡು. ಅದು ನಾನು ನೀನು ಮಾಡಿದ್ರು ಒಂದ್ ಫಿಲಂ ಅಲ್ಲಿ, ನಾವು ಅಲ್ಲೇ ಹೋಗಿ ತಕೊಳನ್ ಸುಮ್ಕಿರು. ಈಗ ನಾನ್ ಹೀರೋ, ನೀನ್ ವಿಲನ್, ಕಮಲಕ ಸೈಡ್ ದುಡ್ಡಾಕೋರು ನಿರ್ಧಾರ ಮಾಡ್ತಾರೆ ಬಿಡು. ಇವ್ ತಾವ್ ದುಡ್ಡು ಇಲ್ಲ ಏನಿಲ್ಲ, ಇವನ್ನ ಹೀರೋ ಅನ್ಕೊಂಡ್ಬಿಟ್ರೆ. ನಾನು ಪಿಕ್ಚರ್ ತಗೆ ಈಸೇನಾರ ಹೇಳದ್ನ ಅಲ್ಲ, ನೀನೇ ಅದನ್ನ ಶುರು ಮಾಡ್ಬಿಟ್ಟ ಆದ್ರೆ ಅಂತ ಕಣ್ಣ. ಸಂತೋಷ ಪಟ್ಕೊಳ್ಳೋಣ ಬಿಡು. ಅಲ್ಲ ಕವ, ನಾನು ಆದ್ರೆ ಎಲ್ರು ಸೈಡ್ ಆಕ್ಟ್ರಗಳಾಗಂಡ್ ಬಿಡೋಣ, ಯಾಕೆ ತಲೆ ಕೆಡಿಸ್ಕೊಂಡು ಬರೋದಿಲ್ಲ ಕಪ್ಪ ಪಿಕ್ಚರ್. ಓಲಿ ಅದೇನ ಬಸವಣ್ಣವ್ರದ್ದು ಹೇಳ್ತಿದ್ದೆ ಇವಳು, ಬಸವಣ್ಣವ್ರ ಮೇಲುವ ಪಿಕ್ಚರ್ ಅದ ಕಯ್ಯ ನೋಡಿದೀನಿ ಪಿಕ್ಚರ್. ಟೆಂಟ್ ನಾಗ ಹಾಕಿದ್ರು ಜಗಜ್ಯೋತಿ ಬಸವೇಶ್ವರ, ನಮ್ಮ ಹೊನ್ನಪ್ಪ ಭಾಗವತರು ಅವ್ರು ಮಾಡಿರೋ ಪಿಕ್ಚರ್. ಚಂದಾಗದೆ, ಚಂದಾಗದೆ ಕಣ್ಣು. ಚೆನ್ನಾಗದೆ ಪದಾಡಿಯ? ಇಲ್ಲ ಇಲ್ಲ, ಪದ ಬೇಡ. ಹಂಗಿಯೇ ನಮ್ಮ ಅಶೋಕಣ್ಣ ಯಾರಪ್ಪ ಪಿಕ್ಚರ್ ಅಲ್ಲಿ ಮಾಡೋನು ಕಣ್ಣ, ಕ್ರಾಂತಿಯೋಗಿ ಬಸವಣ್ಣ ಹೇಳ್ತಾವನೆ. ಯಾರ ನೆಂಟ್ ಹುಡುಗನ್ ಹೇಳ್ದಂಗೆ ಹೇಳ್ತಾವನ್ ಇವನು. ಅಲ್ಲ ಕಯ್ಯ, ಪಿರುತಿಯಿಂದ ನಾನು ಅಶೋಕ ಅಣ್ಣ ಅಂತಂದ್ರೆ ನಂಟ್ರವನು ಅಂತಿಯಲ್ಲಪ್ಪ ನೀನು. ರಜನಿಕಾಂತ್ ಅಣ್ಣ ಅಂತಂದಿಲ್ವಾ? ಹಂಗೆ ನೀನು ಫಿಲಂನಾಗೆ ಹೀರೋ ಮಾಡ್ತೀನಿ ಇಂದೆಲ್ಲ ಪರಿಚಯ ಮಾಡ್ಕೊಂಡಿದ್ಯೇನೋ ಅಂತ ಕೇಳಿದೆ. ಓಲಿ ಬಿಡು, ಏನೀಗ ಎಂತೆಂತವ್ರ ಆಯ್ತವ್ರೆ, ನಾನಾಗ್ಬಾರ್ದು ಅಂತ ಹೇಳಿದ್ದು ಏನಿಲ್ಲ ಬಿಡು. ಆಗ್ವಂತೆ ಅಲ್ಲ ಕವ, ಕಾಲ ಓದಿಕೊಂಬಂದ್ರೆ ಮನ್ಸ ಏನ್ ಬೇಕಾದ್ರೂ ಆಗ್ಬೋದು. ಜಯಣ್ಣ ಹೀರೋ ಜೀರೋ ಆಗ್ಬೋದು, ಜೀರೋ ಹೀರೋ ಆಗ್ಬೋದು. ಹೌದು, ನಾಮೇನಾರ ಹೋದ್ರೆ ಜೀರೋ ಅಂತ ಇಲ್ವೇ ಇಲ್ಲ, ಏನಿದ್ರು ಹೀರೋ ಹೀರೋನೇ. ಆಗ್ಲಿ ಬಿಡಪ್ಪ, ಮೊದಲನೇ ಶೋಗೆ ಎರಡು ಟಿಕೆಟ್ ಫ್ರೀ ಆಗಿ ಕೊಟ್ಟು ಬಿಡು ಅಷ್ಟೇ. ನಾನು ಕಮಲಕ್ಕ ಮುಂದ್ಗಡೆ ಬಂದ್ ಕುಂತ್ಕೊಂಡು ಶೋ ಬೇಡ ಕಂಡಣ. ಅದೇನೋ ಎಲ್ಲ ಆದ್ಮೇಲೆ ಅದೇನೋ ತೋರಿಸ್ತಾರಂತಲ್ಲ, ಬೇಕಾದವ್ರನ್ನೆಲ್ಲ ಕೂರ್ಸ್ಕೊಂಡು ಸಿನಿಮಾನ ಅಲ್ಲಿಗೆ ಹೋಗ್ಬಿಡಣ. ಹಂಗಂದೆ ಇಲ್ಲ ಬೇಡ ಬಿಡು, ಆಮೇಲೆ ಮುಂದ್ ಕೊಡೋದಿಲ್ಲ ಅಂತ. ಆಮೇಲೆ ಥಿಯೇಟರ್ಗೆ ಬರ್ತಿದ್ದೋ ಇಲ್ವೋ ಅಲ್ಲಿ ನೋಡ್ಕೊಂಡ್ ಬಂದ್ಬಿಡಣ. ಕೆಪಾಸಿಟಿ ಅರ್ಥ ಆಗ್ಬೇಕು ಅಂತಂದ್ರೆ ಮೊದಲನೇ ಶೋಗೆ ಬರ್ಬೇಕು. ಜನ ಕಾಸು ಎರ್ಚ್ತಾರಲ್ಲವ ಸ್ಕ್ರೀನ್ ಮೇಲೆ, ಅದೆಲ್ಲ ನೀವು ನೋಡ್ಬೇಕು ಆಯ್ತಾ? ಅದಕ್ಕೆ ಮುಂದಿನ ಸೀಟ್ ಆಗಿಯೇ ನಿಮ್ಗೆ ಏಡ ಬುಕ್ ಮಾಡ್ಸಿ. ಬೇಡ ಕಣ್ಣು, ಕಾಸು ಎಲ್ಲ ತಲೆ ಮೇಲೆ ಬೀಳ್ತದೆ. ಇಲ್ಲ ಕಣ್ಣುಗಡೆ ಬಾಲ್ಕನಿನ ಕುಂತ್ಕೋತೀವಿ ಬಿಡು, ಅತ್ಗೆ ಸೇರಿ ಅಂತ ಹೇಳ್ತೀನಿ. ಆಯ್ತಾಯ್ತು, ಅದೇನೋ ಹೇಳ್ತಿದ್ದ ನೀನು ಬಸವಣ್ಣವ್ರ ಬಗ್ಗೆ. ಅದೇಕಪ್ಪ, ಜಗಕ್ಕೆಲ್ಲ ಬೆಳಕಾದವ್ರ ಕಪ್ಪ ಹೌದು ಅಲ್ವಾ. ಅವ್ರ ಬದುಕ ಒಂಥರ ನಮ್ಗೆಲ್ಲಾಗೂ ಈಗ ಬದುಕದ್ರೆ ಆತರ ಬದುಕಬೇಕು. ನಾನು ಅದನ್ನ ನೋಡ್ಕೊ ಬಂದಿದ್ದೀನಿ, ಅನುಭವ ಮಂಟಪ ಮಾಡಿದ್ರಲ್ಲ ಕಲ್ಯಾಣಕ್ಕೆ ಹೋಗಿದ್ದೆಪ್ಪ, ಹೋಗ್ದಲೆ ಮತ್ತೆ ಎಷ್ಟ್ ಚಂದಾಗದೆ ಅವ. ಅಲ್ಲಿ ನದಿ ದೊಡ್ಡದಾಗ ಹರಿತದೆ, ಕೃಷ್ಣಾ ನದಿ. ಅಲ್ಲಿ ಬಾವಿ ತರ ಮಾಡೋರೆ ಕಣ್ಣ, ಇಳ್ಕೊಂಡ್ ಹೋಗ್ಬೇಕು. ಇಳ್ಕೋ ನೀ ನೋಡಿಯವ? ನೋಡಿದೀನಿ ಕಣ್ಣ. ಮತ್ತೆ ಹೇಳ್ ನೀನು. ಮಲಪ್ರಭಾ ನದಿ ಸಂಗಮ ಆಯ್ತದೆ, ಸಂಗಮ ಆಯ್ತದೆ ಆ ಜಾಗದಾಗೆ ಕಟ್ಟವ್ರ ಕಣ್ಣ. ಎರಡ್ ಕಣ್ ಸಾಲ್ದು ನೋಡ್ಕೊ ಬರ, ಅದು ನೀರ್ ತುಂಬದಾಗ ನೋಡ್ಬೇಕು. ನೀರ್ ಜಿನಕ್ತಾ ಇರ್ತೈತಿ. ಆಮೇಲೆ ಅಲ್ಲಿಂದ ಇದಕ್ಕೂ ಹೋಗಿದ್ವಿ, ಕಲ್ಯಾಣಕ್ಕೂ ಹೋಗಿ ಅನುಭವ ಮಂಟಪ ಜಾಗ ನೋಡ್ಕೊಂಡು, ಏ ಮೈಯೆಲ್ಲ ರೋಮಾಂಚನ ಆಗ್ಬಿಡ್ತು ಬಿಡು. ನೋಡು ಜಯಣ್ಣ, ಅನುಭವ ಮಂಟಪ ಅಂತಿದ್ದಂಗೆ ನೆಪ್ಪ ಆಯ್ತು. ಎಲ್ಲ ನಮ್ಮಲ್ಲಿ ಮಂತ್ರಿ ಮಂಡ್ಲ ಅದು ಇದು ಅಂತೆಲ್ಲ ಕೇಳೋದಿಲ್ವವ? ಆ ಕಾಲದಲ್ಲೇ ಇತ್ತಲ್ಲಪ್ಪ, ಎಲ್ಲಾ ಜಾತಿಯವರು ಒಟ್ಟಾಗ ಸೇರ್ತಿದ್ರು, ಎಲ್ಲಾ ಕಾಯಕದವರು ಒಟ್ಟಾಗ ಸೇರ್ತಿದ್ರು, ತಮ್ಮ ಅನುಭವಗಳನ್ನ ಹಂಚ ಗತಿದ್ರು. ಅದ್ರ ಅಧ್ಯಕ್ಷರಾರು ಹೇಳು, ಅನುಭವ ಮಂಟಪಕ್ಕೆ ಗೊತ್ತಿಲ್ಲ ನಮ್ಮ ಪ್ರಭುದೇವಣ್ಣ, ಅಲ್ಲಮ್ಮ ಪ್ರಭುಗಳಲ್ವಪ್ಪ. ಅದಕ್ಕೆ ಅನುಭವ ಮಂಟಪ ಸಿನಿಮಾ ಲೆಕ್ಕದಾಗ ಇದ್ದೀನಿ. ಅಲ್ಲಣ್ಣ, ನೀನ್ ಸರಿಯಾಗಿ ಅಲ್ಲಮ್ಮ ಪ್ರಭು ಅನ್ನೋದ್ ಬಿಟ್ಬಿಟ್ಟು ಪ್ರಭುದೇವಣ್ಣ ಪ್ರಭುದೇವರು ಅಂತಾರೆ ಕಣ್ಣಣ್ಣ. ಹೌದೇ, ಪ್ರಭುದೇವರು ಅಂತಾರೆ. ಅಲ್ಲಪ್ಪ, ನಮ್ಮ ಬಸವಣ್ಣಂಗೆ ಬಸಣ್ಣ ಅಂತ ಅನ್ನೋದಿಲ್ವಾ? ತಿರುತಿಕಪ್ಪ ಅದು. ಆಯ್ತಾ, ನಿಂಗ್ ಜಯಣ್ಣ ಅಂತಂದಾಗ ನೀನು ತೆಪ್ಪಗಿರ್ತಿದಯ್. ಆಯ್ತಾ, ಅಂತ ಮಾನಿರ್ಗ ಅಣ್ಣ ಅಂತಂದಾಗ ಅದ್ಯಾಕೆ ಕೆಕ್ಕರ್ಸ್ಕೊಂಡು ನೋಡ್ದಯಿ? ಅಪ್ಪೋ, ನನ್ನ ಜಯಣ್ಣ ಅಂದ್ರೆ ಖುಷಿ ಆಯ್ತದೆ, ಆದ್ರೆ ಬಸವಣ್ಣವ್ರನ್ನ ಬಸಣ್ಣ ಅನ್ನ ಕೈತಿದ್ದೇನೆ ಅಣ್ಣ. ಅಪ್ಪೋಯ್, ಬಸವಣ್ಣ ಅಂತಲೇ ಕರಿಬೇಕು. ಅಲ್ಲ ಕಯ್ಯ, ಈಗ ನಮ್ಮ ಹಳ್ಳಿಯವ್ರು ಆಡೋದಿಲ್ಲಪ್ಪ, ನಮ್ಮ ಹಳ್ಳಿ ಸುತ್ತಮುತ್ತ ಆಡೋದಿಲ್ಲಪ್ಪ, ನಮ್ ಬಸಣ್ಣ ಅಂತಲೇ ಆಡೋದು. ಹೇಳೋದಕ್ಕಪ್ಪ ಜನಪದ ಗೀತೆ ಇಲ್ಲ ಹಂಗ ಹೇಳೋದು ಮೂಕವ. ಆಯ್ತಾ, ಗೌರವ ಕೊಡ್ಬೇಕು ಮಹಾತ್ಮರಿಗೆ. ಪ್ರೀತಿಯಿಂದ ಕರೀಲಿ, ಏನೋ ಪ್ರೀತಿ ಅಂತ ಅನ್ನಿಸ್ತೈತೆ. ಹೋಗ್ಲಿ ಬಿಡು, ಈಗ ಅನುಭವ ಮಂಟಪದ ಏನೋ ಹೇಳ್ತಿದ್ದೆ. ಹೋಗಪ್ಪ, ಎಲ್ಲಾ ಜಾತಿಯವರು ಅಲ್ಲಿ ಇರ್ತಿದ್ರಲ್ಲ ಜಯಣ್ಣ, ಆ ಜಾತಿ ಈ ಜಾತಿ ಮಾಡಬೇಡಿ, ಎಲ್ಲವೂ ಒಂದೇ ಜಾತಿ, ಎಲ್ಲ ವೃತ್ತಿಯವರು ಇರ್ತಾ ಇದ್ರು. ಹೌದು ಅಲ್ವವ್ವ, ಅಂಕಮಾದೇವಿ ಅವರು ಅಲ್ಲೇ ಅಲ್ವನಣ್ಣ, ಒಂದ್ ದಿವಸ ಬಂದು ವಚನಗಳನ್ನೆಲ್ಲ ಆಡಿ. ಒಂದ್ ದಿವಸ ಬಂದು ಅಲ್ಲ ಅಕ್ಕಪ್ಪ, ಬಂದವ್ರು ಅಲ್ಲಿ ಎಲ್ಲೂ ಹೋಗಿಲ್ಲ, ಅಲ್ಲೇ ಇದ್ರು ಅವರು. ಕದಳಿ ಅಲ್ಲಿ ಹೋಗಿ ಐಕ್ಯ ಅವ್ರಿಗೂ ಅಲ್ಲೇ ಇದ್ರು. ಅವ್ರ ವಚನಗಳು ಚೆಂದಾಗಬೇಕಣ್ಣ, ಎಲ್ಲಾರ ವಚನಗಳು ಚೆನ್ನಾಗದಕ್ಕಪ್ಪ. ಅಲ್ಲ, ಏನ ಅಕ್ಕಮಹಾದೇವಿ ಅವ್ರ ವಚನ ನಾವು ಈ ಒಂದನೇ ಕಳಾಸು ಎರಡನೇ ಕಳಾಸಲ್ಲೆಲ್ಲ ಓದಿದೀವಲ್ಲ, ಒಂಥರ ಏನೋ ಮನಸ್ಸಿಗೆ ತಟ್ಟದಲ್ವ ನಮ್ಮ ಪಾಠ. ಆಕಾಶವಾಣಿನಾಗೆ ಚಿಲಿಪಲ್ಲಿ ಎಂದೋದುವ ಗಿಳಿಗಳಿರ, ನೀವು ಕಾಣಿರೆ ನೀವು ಕಾಣಿರೆ ಹೌದು ಅಂತ ಅಲ್ವ. ಅಳಿ ಸಂಕುಲವೇ ಅಂತ ಯಾವಾಗ್ಲೂ ಆಗ್ತಾ ಇರ್ತಾರೆ ಕಣ್ಣಣ್ಣ. ಅದೊಂದೇ ಹಾಕೋದು ಇಲ್ಲ, ಎಷ್ಟೊಂದು ಹಾಕ್ತಾರೆ. ಇನ್ನೊಂದು ಸಿನಿಮಾದಲ್ಲ ಐತಲ್ಲ ತನುಕ ರಗದವರಲ್ಲಿ ಕಿತ್ತೂರು ಚೆನ್ನಮ್ಮ ಅಲ್ವವ್ವ, ನೋಡದ್ಮಲ್ಲ ಮೊನ್ನೆ ಹಾಕಿದ್ರಲ್ಲ ಪಿಕ್ಚರ್, ಚೆಂದಾಗದೆ ಹಾಡು ಚೆನ್ನಾಗದೆ ಕಣ. ಈಗ ಬಸಣ್ಣವ್ರದ್ದು ಹಾಡುಗಳು ಚೆನ್ನಾಗಬೇಕವ್ವ. ಎಲ್ಲ ಅವತ್ತೊಂದಿನ ಕರ್ಸಿದ್ರು ಕಣ್ ಜಯಣ್ಣ. ನೋಡಪ್ಪ, ನೀನು ಅನುಭವ ಮಂಟಪ ಅಂದಲ್ಲ, ನಮ್ಮ ಮೈಸೂರು ಮಹಾರಾಜರು ಇಲ್ವೆ, ಅವರು ಪ್ರಜಾಪ್ರತಿನಿಧಿ ಸಭೆ ಅಂತ ಅವತ್ತಿನ ಕಾಲಕ ಮಾಡಿದ್ರು. ಊರ ಎಲ್ಲಾ ಊರಿನಿಂದಲೂ ಪ್ರಮುಖರನ್ನ ಕರೆದು ಬಿಟ್ಟು ಆ ಸಭೆನಾಗೆ ಅವ್ರ ತೀರ್ಮಾನನ ಪ್ರಕಟ ಮಾಡೋರು. ಈಗಿನ ಕಾಲದಲ್ಲಿ ತಕೊಳ್ಳೋರು ಹಂಗೆ ಬಸವಣ್ಣವ್ರು ಏನ್ ಮಾಡಿದ್ರು, ಅನುಭವ ಮಂಟಪ ಅಂತ ಕಟ್ಟಿದ್ರು, ಎಲ್ಲರಿಗೂ ಅಲ್ಲಿ ಅವಕಾಶ ಕೊಟ್ರು. ಮೇಲು ಕೀಳು ಅನ್ನೋದಿಲ್ಲ, ಎಲ್ಲ ಸಮಾನ್ರೆ ಅಂತ. ಅವರ ಇದರಲ್ಲೇನೆ ಏನೇನೋ ಹೇಳ್ತಾರಲ್ಲಪ್ಪ, ಅದೇನು ಆಯ್ದಕ್ಕಿ ಐದಕ್ಕೆ ಲಕ್ಕಮ್ಮ, ಮೋಳಗ ಮಾರಯ್ಯ, ಮಡಿವಾಳ ಮಾಚಯ್ಯ. ಹೌದು ಕವ, ನಿಜ ಕವ, ಅಂಬಿಗರ್ ಚೌಡಯ್ಯ. ಇದೇನೋ ಏನೋ ಹಾಡು ಬರ್ತದಲ್ಲ, ಅಕ್ಕನು ನಮ್ಮ ಮಾದಾರ ಚೆನ್ನಯ್ಯ, ಅಣ್ಣನು ನಮ್ಮ, ಹೇಳಣ್ಣ ಬಂದ್ರೆ ಚೆಂದಾಗೈತೆ. ಅದು ನೆಪಕ್ ಬರ್ತೇನೆ. ಈ ಮಲ್ಲಿಕಾರ್ಜುನ ಮನ್ಸೂರ್ ಅದನ್ನ ಬಹಳ ಚೆನ್ನಾಗಿ ಆಡವ್ರೆ ಕಣ್ಣಣ್ಣ. ಯಾರು ಮನ್ಸೂರು? ಅಯ್ಯ, ಅವ್ರು ಹಾಡ್ತಾರಲ್ಲಣ್ಣ ರೇಡಿಯೋನಲ್ಲಿ, ಹಾಕ್ತಾನೆ ಇರ್ತಾರೆ. ನೀನೇನ್ ರೇಡಿಯೋ ಕೇಳ್ತೀಯೋ ಇಲ್ವೋ? ಅತ್ಲಾ ಕಡೆಯವರು. ಈಗ ಕಮಲಕ್ಕ, ಮಹಾತ್ಮರ ಬಗ್ಗೆ ಮಾತಾಡ್ಕ ಹೋದ್ರೆ ಅದು ಸಮಯ ಹೋಗಿದ್ದೆ ಗೊತ್ತಾಗುದಿಲ್ಲ. ಹೌದು ಕಣ್ಣಣ್ಣ. ಇಲ್ವಾ, ಈಗ ಕಾರ್ಯಕ್ರಮ ಮಡಿಕೊಂಡವ್ರೆ ಮಹಾತ್ಮರ ಬಗ್ಗೆ ಹೇಳಪ್ಪ. ಅದಕ್ಕ ಅಲ್ಲಿಗೆ ಹೋಗ್ಬೇಕು, ಕರೆಯಕ್ಕೆ ಬಂದೆ. ಈಗ ಬಿಸಿಯಾಗಿ ಏನಾದ್ರು ಇದ್ರೆ ಕೊಟ್ಬಿಡು. ಅಯ್ಯೋ, ಒಬ್ಬಿಟ್ಟು ಅಂತ ಇದ್ನಲ್ಲ, ಬಸವ ಜಯಂತಿ ದಿನ ಒಬ್ಬಿಟ್ಟು ಮಾಡಿದ್ದೆ, ಊರ್ಣವ ಇಟ್ಟಿದ್ದೆ, ಈಗ ಬಿಸ್ ಬಿಸಿಯಾಗಿ ಮಾಡಿದೀನಿ, ತಿನ್ಕೊಂಡು ಹೋಗೋರಂತೀನಿ. ತಟ್ಟ ಗಂಟೆ ಲೇಟ್ ಆಯ್ತು ಮಾಡಿಟ್ಟ ಆಗದೆ. ನಿಂಗೆ ಗಮಲ ಬತ್ತಾ ಇಲ್ವೇ? ಮೂಕವ ಗಮಲ ಬತ್ತದೆ, ಕಮಲಕ್ಕ ಮೇಲೆ ಗಮಲ ಬರ್ದು ಇನ್ನೇನದ್ದು. ಈಗ ಈಗ ತಟ್ಟ ಕುಂತ್ಕೊಂಡ್ರೆ ತಟ್ಟ ಆಗದೆ, ಹಾಕೊಂಬಂದು ಕೊಡ್ತೀನಿ ಅಷ್ಟೇ. ಹಾಕಿ ತತ್ತೀನಿ. ಅವ ಸದ್ಯಕ್ ಬಾಯ್ ಬಿಡದಂಗೆ ಊರ್ಣವ ತಂದು ಕೊಟ್ಬಿಡವ. ಆಯ್ತು ಒಸಿ, ಊರ್ಣನು ಕೊಡು ಆಯ್ತಾ. ಆಮೆಯಿಂದ ಒಸಿ ತುಪ್ಪ ಹಾಕ್ಬಿಟ್ಟು ಒಬ್ಬಟ್ಟು ತಕೊಂಬೋಗು, ನಡೆಯವ ಕೋಣೆ ದಿಕ್ಕ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ. ಕೃಷಿ ಲೋಕ ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ವಿವಿಧ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಿಗೆ ಬೀಜದಿಂದ ಹಿಡಿದು ಕೊಯ್ಲು ಮಾಡಿ ಸಂಗ್ರಹಣೆ ಮಾಡುವ ಹಂತದವರೆಗೆ ವಿವಿಧ ತರಹದ ಪೀಡೆಗಳಿಂದ ತೊಂದರೆ ಉಂಟಾಗಿ ಬೆಳೆಯ ಇಳುವರಿ ಹಾಗೂ ಗುಣಮಟ್ಟದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತೆ. ಈ ಪೀಡೆಗಳನ್ನ ನಿಯಂತ್ರಣ ಮಾಡಲು ಅನೇಕ ವಿಧಾನಗಳಿದೆ. ಅವುಗಳಂದ್ರೆ ಬಿತ್ತನೆ ಕಾಲದಲ್ಲಿ ಬೆಳೆ ಪರಿವರ್ತನೆ, ಬೇಸಾಯ ಕ್ರಮಗಳಲ್ಲಿ ಪರಿವರ್ತನೆ, ಬೇಸಿಗೆಯಲ್ಲಿ ಭೂಮಿ ಉಳುಮೆ, ರಾಸಾಯನಿಕ ಕೀಟನಾಶಕಗಳ ಉಪಯೋಗ, ಜೈವಿಕ ನಿಯಂತ್ರಣ ಪದ್ಧತಿ ಹಾಗೂ ಸಮಗ್ರ ಪೀಡೆ ಹತೋಟಿ ಕ್ರಮಗಳು. ರಾಸಾಯನಿಕ ಪೀಡೆ ಕೀಟನಾಶಕಗಳನ್ನು ಬಳಸಿದ ತಕ್ಷಣ ಕೀಟಗಳು ಹಾಗೂ ರೋಗಾಣುಗಳನ್ನು ಸಾಯಿಸೋದ್ರಿಂದ ರೈತರು ಹೆಚ್ಚು ಹೆಚ್ಚಾಗಿ ಇವುಗಳನ್ನೇ ಉಪಯೋಗ ಮಾಡ್ತಾರೆ. ಅನೇಕ ಸಲ ನಿಗದಿಪಡಿಸಿದ ಪ್ರಮಾಣದ 2-3 ಪಟ್ಟು ಜಾಸ್ತಿ ಕೀಟನಾಶಕ ಮಿಶ್ರ ಮಾಡಿ ಬೆಳೆಗಳಿಗೆ ಸಿಂಪರಣೆ ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ಪೀಡೆ ಕೀಟ ಸಾಯೋದ್ರ ಬದಲು ಕೀಟನಾಶಕವನ್ನು ನಿಗ್ರಹಿಸುವುದನ್ನು ಕಲಿತು ಅಧಿಕ ಸಂಖ್ಯೆಯಲ್ಲಿ ವೃದ್ಧಿಯಾಗಿ ಬೆಳೆಗಳಿಗೆ ಹಾನಿಯುಂಟು ಮಾಡುತ್ತೆ. ಅಧಿಕ ಪ್ರಮಾಣದ ಕೀಟನಾಶಕವು ನಿಸರ್ಗದಲ್ಲಿರುವ ಪೀಡೆ ಕೀಟಗಳ ಶತ್ರುಗಳಾದ ಪರೋಪಜೀವಿ ಹಾಗೂ ಪರಭಕ್ಷಕ ಕೀಟಗಳನ್ನ ನಾಶಪಡಿಸಿ ಪೀಡೆ ಕೀಟ ಯಾವ ಅಡೆತಡೆ ಇಲ್ಲದೆ ವೃದ್ಧಿಯಾಗಲು ಸಹಾಯ ಮಾಡುತ್ತೆ. ವಿಷಕಾರಿ ಕೀಟನಾಶಕಗಳ ದುಷ್ಪರಿಣಾಮದ ಬಗ್ಗೆ ಜನರಲ್ಲಿ ಈಗಾಗಲೇ ಸಾಕಷ್ಟು ಜಾಗೃತಿ ಇದೆ. ಹೀಗಾಗಿ ರೈತರು ನಿಸರ್ಗಕ್ಕೆ ಹಾನಿ ತರುವಂತಹ ಕೀಟನಾಶಕಗಳ ಉಪಯೋಗವನ್ನು ತುಂಬ ಕಡಿಮೆ ಮಾಡಿ ನಿಸರ್ಗಕ್ಕೆ ಹೊಂದಿಕೊಂಡು ಹೋಗುವಂತಹ ಇತರೆ ವಿಧಾನಗಳಿಂದ ಪೀಡೆ ಕೀಟ ಹಾಗೂ ರೋಗಾಣುಗಳ ನಿಯಂತ್ರಣ ಮಾಡೋದನ್ನು ಜೈವಿಕ ನಿಯಂತ್ರಣ ಪದ್ಧತಿ ಅಂತ ಕರೀತಾರೆ. ಈ ವಿಧಾನವು ಸಮಗ್ರ ಹತೋಟಿ ಕ್ರಮದ ಒಂದು ಭಾಗವಾಗಿದೆ. ಇದೊಂದೇ ವಿಧಾನದಿಂದ ಪೀಡೆ ಕೀಟಗಳನ್ನ ಹಾಗೂ ರೋಗಾಣುಗಳನ್ನು ನಿಯಂತ್ರಿಸೋದು ಅಸಾಧ್ಯ. ನಿಸರ್ಗ ಯಾವ ರೀತಿ ಇಲಿಗೆ ಬೆಕ್ಕು, ಕಪ್ಪೆಗೆ ಹಾವು, ಹಾವಿಗೆ ಮುಂಗುಸಿ, ಮುಂಗುಸಿಗೆ ಹುಲಿ ಅಥವಾ ಸಿಂಹ ವೈರಿಯಾಗಿದೆಯೋ ಅದೇ ರೀತಿ ಪೀಡೆ ಕೀಟಗಳಿಗೆ ಅವುಗಳದೇ ಆದ ವೈರಿಗಳಿದೆ. ಅವುಗಳಲ್ಲಿ ಪ್ರಮುಖವಾದವು ಪರಾವಲಂಬಿ ಜೀವಿ, ಪರಭಕ್ಷಕ ಜೀವಿ ಹಾಗೂ ಕೀಟಗಳಿಗೆ ರೋಗ ತರುವ ರೋಗಾಣುಗಳು. ಪರಾವಲಂಬಿ ಕೀಟ ಅಂದರೆ ಪ್ಯಾರಸೈಟ್. ಕೀಟದ ಜೀವನದಲ್ಲಿ ಮೊಟ್ಟೆ, ಮರಿ, ಕೋಶ ಹಾಗೂ ಪ್ರೌಢ ಕೀಟ ಎಂಬ 4 ಹಂತಗಳಿದೆ. ಈ 4 ಹಂತಗಳಲ್ಲಿ ಮೊಟ್ಟೆ ಹಾಗೂ ಕೋಶಾವಸ್ಥೆಯಲ್ಲಿ ಕೀಟ ಆಹಾರ ಸೇವನೆ ಮಾಡೋದಿಲ್ಲ. ಮರಿ ಹಾಗೂ ಪ್ರೌಢ ಕೀಟಾವಸ್ಥೆಯಲ್ಲಿ ಬೆಳೆಗಳ ಭಾಗಗಳನ್ನ ತಿಂದು ನಷ್ಟ ಉಂಟು ಮಾಡುತ್ತೆ. ಪರಾವಲಂಬಿ ಕೀಟಗಳು 4 ಹಂತದಲ್ಲಿ ಇರುತ್ತೆ. ಮೊಟ್ಟೆ ಪರಾವಲಂಬಿ, ಮರಿ ಪರಾವಲಂಬಿ, ಕೋಶಾವಸ್ಥೆಯ ಪರಾವಲಂಬಿ ಹಾಗೂ ಪ್ರೌಢ ಕೀಟದ ಪರಾವಲಂಬಿ ಅಂತ. ಮೊಟ್ಟೆ ಪರಾವಲಂಬಿ ಇತರೆ ಕೀಟದ ಮೊಟ್ಟೆಯಲ್ಲಿ ತಮ್ಮ ಜೀವನ ಸಂಪೂರ್ಣಗೊಳಿಸುತ್ತೆ. ಪರಾವಲಂಬಿ ಪೀಡಿತ ಪೀಡೆ ಕೀಟದ ಮೊಟ್ಟೆಯಿಂದ ಈ ಮೊಟ್ಟೆಯ ಮರಿ ಬೆಳೆಯದೆ ಪರಾವಲಂಬಿ ಕೀಟದ ಮರಿ ಬೆಳೆದು ಪೀಡ ಕೀಟದ ಮರಿ ಬೆಳೆಯದಂತೆ ಮಾಡುತ್ತೆ. ಇವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಟ್ರೈಕೋಗ್ರಾಮಾ ಮೊಟ್ಟೆ ಜೀವಿ ಹಾಗೂ ಟೆಲಿನೋಮಸ್ ಮೊಟ್ಟೆ ಜೀವಿ. ಮರಿ ಹಂತದ ಪರಾವಲಂಬಿ ಜೀವಿಗಳು ಕೀಟದ ಮರಿ ಹಂತದಲ್ಲಿ ಅವುಗಳ ದೇಹದೊಳಗೆ ಅಥವಾ ದೇಹಕ್ಕೆ ಅಂಟಿಕೊಂಡು ಬೆಳೆಯುತ್ತವೆ. ಮರಿಯ ರಕ್ತವನ್ನು ಕುಡಿದು ಬೆಳೆಯುವ ಈ ಜೀವಿಗಳು ಪೂರ್ತಿ ಬೆಳೆದಾದ್ಮೇಲೆ ಮರಿಯನ್ನು ಸಾಯಿಸುತ್ತೆ. ತಾವು ಬೆಳೆಯುವವರೆಗೆ ಮರಿಯ ಅವಶ್ಯಕತೆ ಇರೋದ್ರಿಂದ ಈ ಮರಿ ಪರಾವಲಂಬಿ ಜೀವಿಗಳು ಪೀಡೆ ಕೀಟದ ಮರಿಗಳನ್ನ ತಕ್ಷಣ ಸಾಯಿಸೋದಿಲ್ಲ. ಆದ್ರಿಂದ ಪೀಡೆ ಕೀಟದ ಮರಿಹುಳು ಬೆಳೆಗೆ ಹಾನಿಯುಂಟು ಮಾಡುತ್ತೆ. ಇವುಗಳಲ್ಲಿ ತುಂಬ ಜಾತಿಗಳಿದೆ. ಪ್ರಮುಖವಾದವು ಅಂದರೆ ಬ್ರೆಕಾನ್, ಕೊಟೇಸಿಯಾ, ಅಪೆಂಟಿಲಿಸ್ ಇತ್ಯಾದಿ. ಕೋಶಾವಸ್ಥೆಯ ಪರಾವಲಂಬಿ ಜೀವಿಗಳು ಪೀಡೆ ಕೀಟದ ಕೋಶಾವಸ್ಥೆಯ ಹಂತದಲ್ಲಿ ಕೋಶದ ಒಳಗೆ ಬೆಳೆದು ಕೋಶವನ್ನು ನಾಶಪಡಿಸುತ್ತೆ. ಇವುಗಳಲ್ಲಿ ಪ್ರಮುಖವಾದವುಗಳು ಪ್ಲಾಟಿಗೆಸ್ಟರ್, ಎಲಾಸ್ಮಸ್, ಬ್ರಾಚಿಮೆರಿಯಾ, ಟ್ರೈಕೋಸ್ಟೈಲಸ್ ಹಾಗೂ ಟೆಟ್ರಾಸ್ಟಿಕಸ್. ಇದೇ ರೀತಿ ಪ್ರೌಢ ಕೀಟಗಳ ಪರಾವಲಂಬಿ ಜೀವಿಗಳು ಪೀಡೆ ಕೀಟದ ಪ್ರೌಢಾವಸ್ಥೆಯಲ್ಲಿ ದೇಹದೊಳಗೆ ಸೇರಿ ಅಥವಾ ದೇಹಕ್ಕೆ ಅಂಟಿಕೊಂಡು ರಕ್ತ ಹೀರಿ ಸಾಯಿಸುತ್ತವೆ. ಪರಾವಲಂಬಿ ಜೀವಿಗಳು ಆಸರೆ ಕೀಟವನ್ನು ತಕ್ಷಣ ಸಾಯಿಸೋದಿಲ್ಲ. ಅವುಗಳ ಜೊತೆಗೆ ಬೆಳೆದು ತಾವು ಪೂರ್ತಿ ಬೆಳೆದ ಮೇಲೆ ಆಸರೆ ಕೀಟಗಳನ್ನ ಸಾಯಿಸುತ್ತವೆ. ಪರಭಕ್ಷಕ ಕೀಟಗಳು ತಮ್ಮ ವೈರಿ ಕೀಟವನ್ನು ತಕ್ಷಣ ಸಾಯಿಸಿ ತಿನ್ನುತ್ತೆ. ಇಂತಹ ಕೀಟಗಳು ವೈರಿ ಕೀಟಗಳನ್ನು ಬೇಟೆಯಾಡಲು ಸೂಕ್ತವಾದ ಅಂಗಾಂಗಗಳನ್ನು ಹೊಂದಿರುತ್ತೆ. ಇವುಗಳು ಕೂಡ ಮೊಟ್ಟೆ, ಮರಿ, ಕೋಶ ಮತ್ತು ಪ್ರೌಢ ಕೀಟಾವಸ್ಥೆಯ ಹಂತದಲ್ಲಿ ವೈರಿ ಕೀಟಗಳನ್ನ ಭಕ್ಷಿಸುತ್ತೆ. ಪರಭಕ್ಷಕ ಜೀವಿಗಳು ಕೀಟ ಹಾನಿ ಮಾಡದಂತೆ ತಕ್ಷಣ ಸಾಯಿಸೋದ್ರಿಂದ ಪರಾವಲಂಬಿ ಕೀಟಗಳಿಗಿಂತ ಉತ್ತಮ. ಇವುಗಳಲ್ಲಿ ಪ್ರಮುಖವಾದವುಗಳು ಅಂದರೆ ಕ್ರೈಸೋಪರ್ಲಾ ಗುಲಗಂಜಿ ದುಂಬಿಗಳು, ಸಿರಿಟೋರೈನಸ್ ಇತ್ಯಾದಿ. ಕೀಟ ರೋಗಾಣುಗಳು ಕೇವಲ ಕೀಟಗಳಿಗೆ ಮಾತ್ರ ತಗಲುತ್ತೆ. ಆದರೆ ಈ ರೋಗಾಣುಗಳು ಬೆಳೆಯಲು ವಿಶೇಷ ವಾತಾವರಣ ಬೇಕು. ಗಾಳಿಯಲ್ಲಿ ತೇವಾಂಶ ಜಾಸ್ತಿ ಇದ್ದು ಮೋಡ ಕವಿದ ವಾತಾವರಣ ಇದ್ದರೆ ಈ ರೋಗಾಣುಗಳು ವೃದ್ಧಿಯಾಗಲು ಬಹಳ ಅನುಕೂಲವಾಗಿರುತ್ತೆ. ಈ ರೋಗಾಣುಗಳಲ್ಲಿ ಶಿಲೀಂಧ್ರ, ದುಂಡಾನು, ನಂಜು ಎಂಬ ಬೇರೆ ಬೇರೆ ಬಗೆಗಳಿವೆ. ನಂಜು ರೋಗಾಣುಗಳು ಪ್ರತಿಯೊಂದು ಕೀಟಕ್ಕೆ ತಗಲೋದಿಲ್ಲ. ಅಂದರೆ ಒಂದೇ ಜಾತಿಯ ಕೀಟಕ್ಕೆ ತಗಲುವ ವೈರಸ್ ಬೇರೆ ಜಾತಿಯ ಕೀಟಕ್ಕೆ ತಗಲೋದಿಲ್ಲ. ಮೆಟರೈಸಿಯಂ, ನ್ಯೂಮಾರಿಯಾ ಶಿಲೀಂಧ್ರದಲ್ಲಿ ಪ್ರಮುಖವಾದವುಗಳು. ನ್ಯೂಕ್ಲಿಯರ್ ಪಾಲಿಹೆಡ್ರೋಸಿಸ್ ವೈರಸ್ ರೋಗಾಣುಗಳು ಹೆಲಿಕೋವರ್ಪ, ಸ್ಟೊಡಾಪ್ಟೆರಾ ಹಾಗೂ ಇತರ ಕೀಟಗಳಿಗೆ ನಿಖರವಾಗಿ ರೋಗ ತಗುಲಿಸಿ ಸಾಯಿಸುತ್ತವೆ. ವೈರಸ್ ರೋಗಾಣು ಕೀಟದ ಹೊಟ್ಟೆಯಲ್ಲಿ ವಿಷಕಣಗಳನ್ನ ಉತ್ಪತ್ತಿ ಮಾಡುತ್ತೆ. ಆರೋಗ್ಯ ಕೀಟ ಈ ವಿಷಕರಣಗಳನ್ನು ತಿಂದಾಗ ಅದರ ಹೊಟ್ಟೆಯಲ್ಲಿ ಸೇರಿ ವಿಷ ಪದಾರ್ಥ ಬಿಡುಗಡೆ ಆಗಿ ಹೊಟ್ಟೆಯಲ್ಲಿರುವ ಮೃದು ಚರ್ಮಕ್ಕೆ ಬಾವು ಬಂದು ಕೊನೆಗೆ ಕೀಟದ ಮರಿಹುಳು ತಲೆ ಕೆಳಗೆ ಮಾಡಿ ಗಿಡದ ಎಲೆ ಅಥವಾ ದಂಟಿಗೆ ಅಂಟಿಕೊಂಡು ಸತ್ತು ನೇತಾಡ್ತಾ ಇರುತ್ತೆ. ಶಿಲೀಂಧ್ರಗಳು ಪೀಡೆ ಕೀಟದ ಮೈಮೇಲೆ ಬೆಳೆದು ರಂಧ್ರಗಳ ಮುಖಾಂತರ ಹೊಟ್ಟೆ ಸೇರಿ ಕೀಟವನ್ನು ನಾಶ ಮಾಡುತ್ತೆ. ಒಟ್ಟಿನಲ್ಲಿ ಈ ರೋಗಾಣುಗಳು ಚೆನ್ನಾಗಿ ಕೆಲಸ ಮಾಡಲು 2-3 ದಿನ ಮೋಡ ಕವಿದ ತೇವ ಇರುವ ವಾತಾವರಣ ಬಹಳ ಅವಶ್ಯಕ. ಕಬ್ಬಿನ ಕಾಂಡ ಕೊರೆಯುವ ಕೀಟದ ಹತೋಟಿಗೆ ಟ್ರೈಕೋಗ್ರಾಮಾ ಮೊಟ್ಟೆ ಪರಾವಲಂಬಿ ಕೀಟವನ್ನು ಹೆಚ್ಚಾಗಿ ಉಪಯೋಗಿಸುತ್ತಿದ್ದಾರೆ. ಇತರ ಬೇರೆ ಬೇರೆ ಕಾಂಡ ಕೊರೆಯುವ ಕೀಟಗಳ ನಿಯಂತ್ರಣಕ್ಕೆ ಐಸೋಟಿಮಾ, ಸ್ಟರ್ಮಿಯಾಪ್ಸಿಸ್, ಅಲರೋಗಸ್, ಸ್ಟಿನೋಬ್ರೆಕಾನ ಬಗೆಗಳನ್ನ ಉಪಯೋಗಿಸಲಾಗ್ತಾ ಇದೆ. ಗೊಣ್ಣೆ ಹುಳು ನಿಯಂತ್ರಣಕ್ಕೆ ಬ್ಯಾಸಿಲಸ್ ಪೊಪಿಲಿಯಾ, ಮಟಿರೈಸಿಯಂ ಅನಿಸೋಪ್ಲಿಯಾ ಶಿಲೀಂಧ್ರ ಉಪಯೋಗಿಸ್ತಾ ಇದ್ದಾರೆ. ಫೈರಿಲ್ಲಾ ಹುಳುವಿನ ನಿಯಂತ್ರಣಕ್ಕೆ ಎಪಿರಾಕಾನಿಯಾ ಮೆಲನೋಲ್ಯೂಕ, ಕಬ್ಬಿನ ಶಲ್ಕ ಹತೋಟಿಗೆ ಎಡಿಲೆನ್ ಸರಟಿಸ್ ಮಯೂರಿ ಹಾಗೂ ಕೈಲೋಕೋರಿಸ್ ನೆಗ್ರಿಟಾ ಉಪಯೋಗಿಸಬಹುದು. ಭತ್ತಕ್ಕೆ ಬರುವ ಜಿಗಿ ಹುಳು ನಿಯಂತ್ರಣಕ್ಕೆ ಸಿರಿಟೋರೈನಸ್ ಲಿವಿಡಿಪೆನ್ನಿಸ್, ಭತ್ತದ ಗಂಟು ಹುಳಕ್ಕೆ ಪ್ಲಾಟಿಗೆಸ್ಟರ್ ವರೈಸೆ, ಕಾಂಡ ಕೊರೆಯುವ ಹುಳಕ್ಕೆ ಮೊಟ್ಟೆ ಪರಾವಲಂಬಿ ಟ್ರೈಕೋಗ್ರಾಮಾ ಉಪಯೋಗಿಸಬಹುದು. ಇದೇ ರೀತಿ ಹತ್ತಿ ಬೆಳೆಯಲ್ಲಿ, ತೆಂಗಿನ ಬೆಳೆಯಲ್ಲಿ, ಹಣ್ಣಿನ ಬೆಳೆಗಳಲ್ಲಿ, ತರಕಾರಿ ಬೆಳೆಗಳಲ್ಲಿ, ಆಲೂಗೆಡ್ಡೆ ಬೆಳೆಯಲ್ಲಿ, ಮೇವು ಬೆಳೆಗಳಲ್ಲಿ ಜೈವಿಕ ನಿಯಂತ್ರಣವನ್ನು ಮಾಡಬಹುದು. ನೀರಿನಲ್ಲಿ ವೃದ್ಧಿಯಾಗುವ ದೈತ್ಯ ತಾವರೆ ಅಂದರೆ ಪಿಶಾಚಿ ತಾವರೆ ಹಯಾಸಿಂತ್ ಎಂಬ ಕಳೆ ಎಲ್ಲ ಜಲಾಶಯಗಳಲ್ಲಿ ಬೆಳೆದು ತುಂಬ ತೊಂದರೆ ಕೊಡ್ತಾ ಇದೆ. ವಿದ್ಯುತ್ ಉತ್ಪಾದನೆ, ದೋಣಿ ಓಡಿಸೋದು ಇದರಿಂದ ತುಂಬ ತೊಂದರೆ ಆಗುತ್ತೆ. ಈ ಕಳೆಯನ್ನು ನಿಯಂತ್ರಣ ಮಾಡೋಕ್ಕೆ ನಿಯೋಕೆಟಿನಾ ದುಂಬಿ ಅಥವಾ ಆರ್ಥೋಗ್ಯಾಲೋನ್ ಟೆರೆಬ್ರಿನ್ಷಿಯಾ ಎಂಬ ನುಸಿಯನ್ನು ಯಶಸ್ವಿಯಾಗಿ ಉಪಯೋಗಿಸಲಾಗ್ತಾ ಇದೆ. ಇದೇ ರೀತಿ ಕೇರಳದಲ್ಲಿ ಸ್ಯಾಲ್ಟಿನಿಯಾ ಕಳೆ ಭತ್ತದ ಕೃಷಿಗೆ ತುಂಬ ಆತಂಕವಾಗಿತ್ತು. ಇದರ ನಿಯಂತ್ರಣಕ್ಕೆ ಸಿರಟೋಬ್ಯಾಗಸ್ ಸ್ಯಾಲ್ಟಿನಿಯಾ ಎಂಬ ದುಂಬಿಯನ್ನು ಬ್ರೆಜಿಲ್ ದೇಶದಿಂದ ಆಮದು ಮಾಡಿಕೊಂಡು ಪರಿಣಾಮಕಾರಿಯಾಗಿ ಉಪಯೋಗಿಸಲಾಯಿತು. ಮಣ್ಣಿನಲ್ಲಿ ವೃದ್ಧಿಯಾಗಿ ಮನುಷ್ಯರಿಗೆ ಮಾರಕವಾಗಿರುವ ಪಾರ್ಥೇನಿಯಂ ಕಳೆಯನ್ನು ನಿಯಂತ್ರಿಸಲು ಮೆಕ್ಸಿಕೋ ದೇಶದಿಂದ ಆಮದು ಮಾಡಿಕೊಂಡ ಝೈಗೋಗ್ರಾಮ ಬೈಕಲಾರೇಟಾ ಎಂಬ ದುಂಬಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಮಳೆ ಚೆನ್ನಾಗಿ ಬೀಳುವ ಪ್ರದೇಶಗಳಲ್ಲಿ ಈ ದುಂಬಿ ಪಾರ್ಥೇನಿಯಂ ಕಳೆಯನ್ನು ಚೆನ್ನಾಗಿ ನಿಯಂತ್ರಣ ಮಾಡುತ್ತೆ. ರೈತರು ವಿಷಕಾರಿ ಕೀಟನಾಶಕಗಳನ್ನ ಬಳಸಿ ಕೀಟಪೀಡೆಗಳನ್ನ ನಾಶ ಮಾಡೋದ್ರಿಂದ ನಿಸರ್ಗಕ್ಕೆ ಹಾನಿ ಉಂಟಾಗುತ್ತೆ. ಅದರ ಬದಲು ಜೈವಿಕ ನಿಯಂತ್ರಣ ಪದ್ಧತಿಯನ್ನು ಅಳವಡಿಸಿಕೊಂಡ್ರೆ ಪ್ರಕೃತಿಗೂ ಒಳ್ಳೆಯದು, ಮನುಷ್ಯರಿಗೂ ಒಳ್ಳೆಯದು, ಪ್ರಾಣಿ ಪಕ್ಷಿಗಳಿಗೂ ಕೂಡ ಒಳ್ಳೆಯದು. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೃಷಿ ದರ್ಪಣ. ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಮೇ 5ರಂದು ಸೋಮವಾರ ಸಂಜೆ 6:50 ಕೃಷಿರಂಗದಲ್ಲಿ ಕಿರುಹಣ್ಣುಗಳ ಬೇಸಾಯವನ್ನು ಕುರಿತು ಬೆಂಗಳೂರಿನ ತೋಟಗಾರಿಕಾ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ GSK ಸ್ವಾಮಿ ಅವರೊಂದಿಗೆ ಸಂದರ್ಶನ. ಮಧುಮೇಹ ರೋಗಕ್ಕೆ ಬಹಳ ಬೇಡಿಕೆ ಇರುವಂತ ಒಂದು ಹಣ್ಣಿನ ಗಿಡ ಅಂತಂದ್ರೆ ನೇರಳೆ. ನೇರಳೆ ಇದು ಮೊದಲೆಲ್ಲ ಕಾಡಿನ ಒಂದು ಪ್ರದೇಶದಲ್ಲಿ ಬೆಳೀತಾರೆ. ಹಣ್ಣಿನ ಬೆಳೆ ಅಂತ ಯಾರು ಇದನ್ನು ಗುರುತಿಸೇ ಇರಲಿಲ್ಲ. ಕಾಡುಗಳಲ್ಲಿ ಅಥವಾ ರಸ್ತೆ ಬದಿಗಳಲ್ಲಿ ಅಥವಾ ಹೊಳೆ ನದಿ ದಂಡೆ ಪಕ್ಕದಲ್ಲಿ ಬೆಳೀತಾ ಇದ್ದ ಸ್ವಾಭಾವಿಕವಾಗಿ ಬೆಳೀತಿರುವಂತ ಒಂದು ಹಣ್ಣಿನ ಗಿಡ ಇದು. ಇತ್ತೀಚೆಗೆ ಅದರಲ್ಲಿರುವಂಥ ಪೋಷಕಾಂಶಗಳ ದೃಷ್ಟಿಯಿಂದ ಈ ಸಕ್ಕರೆ ಕಾಯಿಲೆಗೆ ತುಂಬ ಒಳ್ಳೆಯದು ಅಂತೇಳಿ ಅದನ್ನು ನಿರಂತರವಾಗಿ ಸೇವನೆ ಮಾಡೋದ್ರಿಂದ ಸಕ್ಕರೆ ಅಂಶ ಕಡಿಮೆ ಆಗುತ್ತೆ. ಆದರೆ ಹಣ್ಣಿಗಿಂತ ನಮಗೆ ಅದು ಸಕ್ಕರೆ ಅಂಶ ಜಾಸ್ತಿ ಇರೋದು ಬೀಜದಲ್ಲೇ. 6ನೇ ತಾರೀಕು ಮಂಗಳವಾರ ಜೈವಿಕ ಕೀಟನಾಶಕಗಳ ಬಳಕೆಯನ್ನು ಕುರಿತು ಮಂಡ್ಯದ VC ಫಾರಂ ಕೃಷಿ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಎಲ್ ವಿಜಯ್ಕುಮಾರ್ ಅವರೊಂದಿಗೆ ಸಂದರ್ಶನ. ಯಾವಾಗ 1945 ಪ್ರಥಮ ಮತ್ತು 2ನೇ ಮಹಾಯುದ್ಧ ಅಂತ್ಯ ಆಗುತ್ತೆ, ಅದಾದಮೇಲೆ ಸಾಕಷ್ಟು ಈ ಆರ್ಗನೋಫಾಸ್ಫೇಟ್ಸ್ ಅಥವಾ ಆರ್ಗನೋಕ್ಲೋರಿನ್ಸ್ ಅನ್ನೋ ಮಾರಕ ಕೀಟನಾಶಕಗಳನ್ನು ಉತ್ಪಾದನೆ ಮಾಡಲಾಗಿತ್ತು ಜನರನ್ನು ಕೊಲ್ಲಿಕ್ಕೆ. ಅವನ್ನು ಮತ್ತೆ ಹೇಗೆ ಉಪಯೋಗಿಸ್ಬೇಕು, ಮಾನವನ ಒಳಿತಿಗಾಗಿ ಉಪಯೋಗಿಸ್ಬೇಕು ಅಂತೇಳಿ ನಿರ್ಧಾರವನ್ನು ಮಾಡಿ ಆವಾಗ ಹೊಸ ಹೊಸ ಕೀಟನಾಶಕಗಳನ್ನು ಕಂಡಿಡಲಾಯಿತು. 7ನೇ ತಾರೀಕು ಬುಧವಾರ ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ಬಹುವಾರ್ಷಿಕ ಮೇವಿನ ಬೆಳೆಗಳ ಬೇಸಾಯವನ್ನು ಕುರಿತು ಮಂಡ್ಯದ VC ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಮಹದೇವು ಅವರೊಂದಿಗೆ ಸಂದರ್ಶನ. ಈಗ ನಾವು ಈ ರೋಡ್ಸ್ ಮತ್ತು ಈ ಅಂಜನ್ಹುಲ್ ಅಂತ ಎರಡು ಇವು ಮಳೆಯಾಶ್ರಿತ ಪ್ರದೇಶದಲ್ಲಿ ಬೆಳೆಯುವಂಥ ಹೆಚ್ಚು ಪ್ರಮುಖವಾಗಿ ಮಳೆಯಾಶ್ರಿತ ಬೆಳೆಯುವಂಥ ಬೆಳೆಗಳು ರೋಡ್ಸ್ ಮತ್ತು ಅಂಜನ್ಹುಲ್ಲು. ಇವುಗಳನ್ನು ಕೂಡ ನಾವು ಬೀಜದ ಮುಖಾಂತರ ನಾವು ಪರಿವರ್ತನೆ ಉಪಯೋಗಿಸ್ಕೊಳ್ಬೋದು ಅಥವಾ ಕಾಂಡದ ಆದರೆ ಮಾಮೂಲಿ ಈಗ ಇದಕ್ಕೆ ಗಿನ್ನಿ ಹುಲ್ಗೆ ಹೇಳಿದಾಗೆ 30,000 ಒಂದು ಎಕರೆಗೆ ಕಾಂಡ ತುಂಡುಗಳು ಬೇಕಾಗ್ತದೆ. ಅದನ್ನು ನಾವು ಇಲುಕುಗಳ ಮುಖಾಂತರ ನಾವು ಮರು ಉತ್ಪಾದನೆ ಮಾಡ್ಕೋಬಹುದು. 8ನೇ ತಾರೀಕು ಗುರುವಾರ ನಮ್ಮ ಕಂಪನಿ ಬಾನುಲಿ ಸರಣಿ ಪರ್ಯಾಯ ಆರ್ಥಿಕತೆಗಾಗಿ ಪರಸ್ಪರ ಮಾರುಕಟ್ಟೆಯನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮಂಡ್ಯದ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆಯ ನಿರ್ದೇಶಕರಾದ ಮಹೇಶ್ ಚಂದ್ರಗುರು ಮತ್ತು ಸಂಯೋಜಕರಾದ ಕೆಂಪಯ್ಯ. ವಿಷಯಗಳು ಮನುಷ್ಯನಿಗೆ ಅಂತರ್ಗತ ಆದರೆ ಮೌಲ್ಯವರ್ಧನೆ ಅನ್ನೋದು ಇನ್ಬಿಲ್ಟ್ ಆಗಿ ಬರುತ್ತೆ, ಒಳಗಡೆಯಿಂದಲೇ ಹುಟ್ಕೊಳ್ಳುತ್ತೆ. ಆ ಥರದ ಒಂದು ತಿಳುವಳಿಕೆಗಳನ್ನ ಒಂದು ತೀವ್ರತೆಯ ಜ್ಞಾನನ ಕೊಡೋದ್ರಲ್ಲಿ ನಾವು ವಿಫಲರಾಗಿದ್ದೀವಿ. ನನಗೆ ನಮ್ಮ ಸ್ನೇಹಿತರೊಬ್ಬರು ಹೇಳ್ತಾ ಇದ್ರು ಸರ್, ಸ್ವಿಜರ್ಲೆಂಡಿಂದ ಒಬ್ಬರು ಬಂದಿದ್ದರು, ಅಲ್ಲಿ ಯಾವುದೇ ರೈತ ಸಬ್ಸಿಡಿ ಸಿಗಬೇಕು ಅಂತ ಹೇಳಿದ್ರೆ ಅವನು ಅಲ್ಲಿ ಕನಿಷ್ಠ 9 ತಿಂಗಳು ತರಬೇತಿ ಮಾಡಿ ಸರ್ಟಿಫಿಕೇಟ್ ಇಟ್ಕೊಂಡಿರ್ಬೇಕಂತೆ. ಅದ್ರ ಪ್ರಕಾರ ಅವನು ಯಾವುದೇ ಗೊಬ್ಬರಗಳು ಏನು ಹಾಕ್ತಾರೆ ಜಮೀನಿಗೆ ಅದೇ ಪ್ರಕಾರ ಹಾಕ್ಬೇಕು. 9ನೇ ತಾರೀಕು ಶುಕ್ರವಾರ ತಿಲಾಪಿಯ ಮೀನುಮರಿ ಸಾಕಾಣಿಕೆಯನ್ನು ಕುರಿತು ಹುಣಸೂರು ತಾಲೂಕು ಕರಿಮುದ್ದನಹಳ್ಳಿಯ ತಿಲಾಪಿಯ ಮೀನುಮರಿ ಉತ್ಪಾದನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಎಲ್ ಯೋಗೀಶ್ ಅವರೊಂದಿಗೆ ಸಂದರ್ಶನ. ಈಗ ಮೇಲ್ಗಡೆ ಒಂದು ಬಲೆ ಕವರ್ ಮಾಡೋಂತಿರ್ಬೋದು, ಬಲೆ ಕವರ್ ಮಾಡಿ ಅದನ್ನು ಯಾವುದೇ ಹಕ್ಕಿಗಳು ಮನೆಗಳನ್ನ ತಗೊಳ್ದಿರೋ ರೀತಿ ಮಾಡೋಂಥದ್ದು. ಮತ್ತು ಇಲ್ಲಿಂದ ಔಟ್ಲೆಟ್ ನೀರು ಓಪನ್ ಆಗಿ ನಾವು ಕೆನಲಿಗೆ ಬಿಡದೆ ಒಂದು ಜಸ್ಟ್ ಒಂದು ಫಿಲ್ಟ್ರೇಷನ್ ಥರ ಒಂದು ಚೇಂಬರ್ ಥರ ಮಾಡಿಕೊಂಡು ಒಂದು ಬಲೆಗೆಲೆ ಕಟ್ಕೊಂಡು ಅಥವಾ ಉಳಿದು ಪಳದ ಮರಿಗಳು ಯಾವ್ದಾರು ಇದ್ದರೆ ಅದನ್ನು ಅದರಲ್ಲೇ ಫಿಲ್ಟರ್ ಆಗಿ ನಿಮ್ಮಲ್ಲೇ ಕ್ಲೋಸ್ ಆಗಬೇಕು. ಕೊಳಗಳಲ್ಲಿ ನೀರು ಕಂಪ್ಲೀಟಾಗಿ ಖಾಲಿ ಆಗುವಂಥ ಕೊಳಗಳಿದ್ದರೆ ತುಂಬ ಸೂಕ್ತ. ಹಾಗಾಗಿ ಈಗ ಸದ್ಯಕ್ಕೆ ನಾವು ಕೆರೆಗಳಿಗೆ ಯಾವುದು ಪರ್ಮಿಷನ್ ಕೊಡ್ತಾ ಇಲ್ಲ ಸರ್. ಇದನ್ನು ಈ ಮೀರಿ ಏನಿದ್ರು ನೀವು ಸ್ವಂತವಾಗಿ ಮೀನು ಕೃಷಿ ಮಾಡಿಕೊಂಡು ಸ್ವಂತ ಕೊಳ ಇಟ್ಕೊಂಡು ನಿಮ್ಮದೇ ಸ್ವಂತ ಕೊಳ ಇದ್ದು ರಿಜಿಸ್ಟರ್ ಆಗಿರುವಂಥ ಫಾರ್ಮರ್ಸ್ಗಳಿಗೆ ಮಾತ್ರ ಈ ಮೀನುಗಳನ್ನ ನಾವು ವಿತರಣೆ ಮಾಡ್ತಾ ಇದ್ದೀವಿ. 10ನೇ ತಾರೀಕು ಶನಿವಾರ ಕಾಳುಮೆಣಸು ಬೇಸಾಯವನ್ನು ಕುರಿತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಪಾಂಡವಪುರ ತಾಲೂಕು ಶಂಭುವನಹಳ್ಳಿಯ ಶಂಕರಸ್ವಾಮಿ ಮತ್ತು ಅವರ ಮಗ ಎಸ್ ಮಂಜುನಾಥ್. ಸರ್, ಡ್ರಮ್ನಲ್ಲಿ ಅಂದರೆ ಒಂದು ಸರ್ಕಲ್ ಥರ ರಾಡ್ಗಳಲ್ಲಿ ವೆಲ್ಡ್ ಮಾಡಿಸ್ಕೊಬಿಟ್ಟು ಆ ಡ್ರಮ್ ಹಿಡಿಯುವಷ್ಟು ರೌಂಡ್ಗೆ ಶೇಪ್ ಮಾಡ್ಕೊಂಡಿದ್ವಿ ಕಬ್ಬಿಣದಲ್ಲಿ. ಅದಕ್ಕೆ ಸೀರೆ ಬಟ್ಟೆನ ಹೊಲಿಸ್ಬಿಟ್ಟು ಬಟ್ಟೆ ಹಾಕ್ಬಿಟ್ಟು ಅದನ್ನು ಡ್ರಮ್ ಒಳಗೆ ಹಾಕಿದ್ರೆ ಅದೆಲ್ಲ ಒಳಗಡೆ ಸೋದಿಸ್ಕೊತದೆ. ಡ್ರಿಪ್ ಇದ್ರ ಪೈಪ್ನ ಒಳಗಡೆ ಹಾಕಿದ್ರೆ ಎಲ್ಲ ಕ್ಲೀನಾಗಿ ಎಳ್ಕೊತದೆ ಸರ್. ಅದು ಅದೇನು ಸಮಸ್ಯೆ ಏನು ಆಯ್ಕಿಲ್ಲ. ಕೈಲಿ ಉಯ್ತಿದ್ವಿ ಮೊದಲು, ಈಗಂಗೆ ನಂಗನ್ ಮಾಡಲ್ಲ ಸರ್. ಗೋಕು ಕೃಪಾಮೃತ ಇದು ದಶಪರ್ಣಿ ಅನ್ಬಿಟ್ಟು ಒಂದು 10 ಥರದ ಅಡುಕುರಿ ಮೇದಿರ ಸೊಪ್ಪುಗಳು ಬರ್ತದಲ್ಲ ಸರ್, ಯಾವುದು ಯಕ್ಕ ಪಾರ್ಥೆನಿಯ ಬೇವು ವಂಗೆ ಅಡುಕುರಿ ಮೇದಿರದ ಒಂದು 10 ಸುಮಾರು ಥರ ಒಂದು 10 ಥರ ತಗೊಂಡು ಅದನ್ನ ಚೆನ್ನಾಗಿ ಕೊಳಸು, ಅದನ್ನು ಅದೇ ಥರ ಹೇಳ್ಸದ್ ಸರ್. ಮೇ 11 ಭಾನುವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಟಿಪ್ಪು ಸುಲ್ತಾನ್ ಒಂದ್ಸರಿ ಮುಖ ತೊಳಿವಾಗ ಉಂಗುರ ಕೆಳಗಡೆ ಬಿಡಿಸ್ಬಿಟ್ಟಂತೆ. ಅದನ್ನ ನೋಡಿದಾಗ ಮೋತಿ ತಲಾಸ್ ಅಂತ ಕರೀತಾರೆ ಆ ಜಾಗಕ್ಕೆ. ಒಂದು ಒಂದು ಒಂದು ಗೋಪುರದಂಗ್ ಮಾಡಿ ಇಟ್ಕೊಂಡವ್ರೆ ಅಲ್ಲಿಗೆ ಆ ಉಂಗುರ ಕೊನೆಗಂತೂ ಹೋಗಿ ಆ ಕೆಳಗಡೆ ಬೀಳತಂಕ್ಲು ಕಾಣುತ್ತೆ ಕಾರಣ ಅಷ್ಟು ಪರಿಸರದ ಕೆರೆ ಅದು. ಕುಡಿಯಕ್ಕೆ ಈಗಲೂ ಜನ ಅಲ್ಲಿ ಬೊಕ್ಸಲ್ಲಿ ನೀರು ಕುಡಿತಾ ಹೋಯ್ತಾರೆ ಅದೊಂದು ಕೆರೆಯಲ್ಲಿ ನಾ ನೋಡ್ದಂಗೆ. ನೋಡಪ್ಪ ನಾವಲ್ಲಿ ಹೋದ್ವಿ ಬಂದೋ ಇದನ್ನೆಲ್ಲ ನೋಡ್ಕೊಳ್ಳೇ ಇಲ್ಲ ನಾವು, ಅಲ್ಲೇ ಬೋರ್ಡ್ ಹಾಕವ್ರೆ ನೋಡ್ಬೇಕು. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದರ್ಪಣ, ಕೃಷಿ ದರ್ಪಣ. ವಾರದ ಕೃಷಿ ರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಮತ್ತೆ ಕೃಷಿ ದರ್ಪಣ ಮುಂದಿನ ವಾರ ಇದೇ ಸಮಯಕ್ಕೆ. ರೈತ ಕೇಳುಗರೆ, ಆಕಾಶವಾಣಿ ಮೈಸೂರು ಕೇಂದ್ರದ ಕೃಷಿ ರಂಗ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದಲ್ಲಿ ಈಗ ಬಸವಣ್ಣನವರ ವಚನವೊಂದನ್ನು ಆಲಿಸೋಣ.